ಕುರಿ ಅದರಲ್ಲೊಂದು ಜೊತೆ ಹಿಂಗೆ ಮನೇಲಿ ಹಿಂಗೆ ಆಡ್ಕೊಂತ ಹೋಗ್ತೀವಿ ಸರ್. ಹಸು ಇದಾವೆ ಅಂತ ಹೇಳಿದ್ರಲ್ಲ, ಯಾವ ತಳಿ ಏನಾದರೂ ಮಾಹಿತಿ ಇದೆಯಾ? ನಮ್ಮದು ಎಚ್ ಎಫ್ ತಳಿ ಎರಡಿದ್ದಾವೆ ಸರ್. ಒಂದು ನಮ್ಮದು ನಾಟಿ ಹಸುನೇ ಐತೆ ಒಂದು, ಅದು ಎಚ್ ಎಫ್ ಇಂದು ಡೈರಿಗೆ ಹಾಕ್ತೀವಿ, ನಾಟಿದ ನಮ್ಮ ಮನೇಲಿ ಯೂಸ್ ಮಾಡ್ತೀವಿ. ಎಮ್ಮೆ ಹಾಲು? ಎಮ್ಮೆ ಹಾಲು ಮನೇಲೇ ಯೂಸ್ ಮಾಡ್ತೀವಿ ಸರ್. ಅದನ್ನು ಹಸಿನ ಹಾಲು ಕುಡಿಯೋಕ್ಕೆ ಕಾಫಿಗೆಲ್ಲ ಎಮ್ಮೆ ಹಾಲನ್ನ ಬೆಣ್ಣೆ ಮಾಡ್ತೀವಿ, ಬೆಣ್ಣೆ ಮಾಡಿ ಅದನ್ನು ಮಾರಾಟ ಮಾಡ್ತೀವಿ, ಅದರಿಂದ ನಮ್ಮ ಮನೆ ಖರ್ಚೆಲ್ಲ ಇದು ಮಾಡ್ತೀವಿ. ಈಗ ಹಸು ಎಮ್ಮೆ ಸಾಕಾಣಿಕೆ ಮಾಡಲಿಕ್ಕೆ ನಿಮಗೆ ವ್ಯವಸ್ಥೆ ಅಂದರೆ ಶೆಡ್ ಇರ್ಬೋದು, ಅದರ ನೀರಿನ ವ್ಯವಸ್ಥೆ ಇರ್ಬೋದು, ಮೇವು, ಇದ್ರ ಬಗ್ಗೆ ಹೇಳಿ. ಶೆಡ್ ಯಾವ ರೀತಿ ಮಾಡಿದ್ದೀರಾ? ನಮ್ಮದು ಪಂಚಾಯತಿಂದ ಒಂದು ಶೆಡ್ಡಿಗೆ ಅಂತ ಇದು ಬಂದಿತ್ತು ಸರ್, ಅದರಲ್ಲಿ ಮಾಡ್ಕೊಂಡಿದ್ದೀವಿ. ಪಕ್ಕದಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಸೈಟ್ ಐತೆ, ಅಲ್ಲಿ ಒಂದು ಶೆಡ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮೂರು ಹಸು ಎಮ್ಮೆ ಎಲ್ಲ ಕಟ್ಕೊಂಡು ಅಲ್ಲೇ ಇದು ಮಾಡ್ಕೊತೀವಿ. ನಮಗೆ ಪಂಚಾಯತಿಂದಲೇ ಬಿಲ್ ಕೊಟ್ಟಿದ್ರು ಶೆಡ್ಡಿಗೆ, ಅದರಿಂದ ಮಾಡ್ಕೊಂಡಿದ್ದೆ. ಯಾವ ರೀತಿ ಮಾಡಿದ್ದೀರ ಅಂದರೆ, ಈಗ ಹೈನುಗಾರಿಕೆ ಮಾಡೋರಿಗೆ ಹಸು ಶೆಡ್ ಮಾಡೋದು, ಎಮ್ಮೆ ಶೆಡ್ ಮಾಡೋದು, ಅಥವಾ ಕುರಿ ಶೆಡ್ ಕೆಲವರೆಲ್ಲ ಮಾಡ್ತಾರಲ್ಲ, ಒಂದು ಮೆಥಡ್ ಇರುತ್ತೆ. ಅದು ಮೇವ್ ಹಾಕ್ಲಿಕ್ಕೆ ಒಂದು ಜಾಗ ಮಾಡಿರ್ತಾರೆ, ನೀರು ಹಾಕ್ಲಿಕ್ಕೆ ಒಂದು ಜಾಗ ಮಾಡಿರ್ತಾರೆ, ಆಮೇಲೆ ಅವು ಕಟ್ಟಬೇಕಾದ್ರೂ ಇದೇ ರೀತಿ ನಿಲ್ಲಬೇಕು ಅಂತೇಳಿ ಎಲ್ಲ ವ್ಯವಸ್ಥೆ ಇರುತ್ತೆ. ಯಾವ ರೀತಿ ಮಾಡಿದ್ದೀರ ನೀವು? ನಾವು ಫಸ್ಟಿಗೆ ಒಂದು ಶೆಡ್ ಥರ ಮಾಡ್ಕೊಂಡಿವಲ್ಲ, ಮೇವು ದೋಣಿ ಥರ ಮಾಡಿದ್ದೀವಿ, ಅವಾಗ ಕಟ್ಟೋಕ್ಕೆ ಎಲ್ಲ ಗೂಟಗಳು ಮಾಡಿದ್ದೀವಿ, ಅವು ಕಟ್ಟಿ ಅಲ್ಲಿಗೆ ಮೇವು ಹಾಕ್ತೀವಿ. ಪಕ್ಕದಲ್ಲೇ ಒಂದು ತೊಟ್ಟಿ ಥರ ಮಾಡಿದ್ದೀವಿ, ಆಮೇಲೆ ಮುಸ್ರೆ ಎಲ್ಲ ಆದರೆ ಬಕೆಟಲ್ಲಿ ಇಡ್ತೀವಿ, ಆ ತೊಟ್ಟಿಲಿ ನೀರೆಲ್ಲ ಹಾಕ್ತೀವಿ, ಶೇಖರಣೆ ಮಾಡ್ತೀವಿ. ಮತ್ತು ಈ ಕಡೆ ಮೇವು ಹಾಕೋಕ್ಕೆ ಒಂದು ಮಿಷಿನ್ ತಗೊಂಡಿದ್ದೀವಿ ಕೃಷಿ ಇಲಾಖೆಯಿಂದ, ಇದು ಸಪ್ಪೆ ಕಟ್ ಮಾಡೋಕ್ಕೆ ಒಂದು ಮಿಷಿನ್ ಕೊಟ್ಟಿದ್ದಾರೆ, ಆ ಮಿಷಿನಲ್ಲಿ ನಾವು ಸಪ್ಪೆ ಎಲ್ಲ ಕಟ್ ಮಾಡ್ಕೊಂಡು ಅದನ್ನು ಅಲ್ಲೇ ಸ್ಟಾಕ್ ಮಾಡ್ಕೊಂಡು ಅವು ದನಗಳು ಬಂದಾಗ ಹಾಕ್ಕೊಂಡು, ಈ ಹೆಚ್ಚ ಫಸಗಳು ಮಾತ್ರ ಹೊರಗೆ ಬಿಡೋಲ್ಲ, ಇವನ್ನೆಲ್ಲ ನಾವು ಹೊರಗೆ ಹೊಲಗಳಿಗೆ ಹೋದಾಗ ಹೊಡ್ಕೊಂಡು ಹೋಗ್ತೀವಿ. ಆ ಥರ ಮಾಡ್ಕೊಂಡಿದ್ದೀವಿ ನಾವು. ಏನೇನು ಮೇವು ಕೊಡ್ತಾರೆ ಅವಕ್ಕೆ? ಅವಕ್ಕೆ ನಮ್ಮೂರಲ್ಲಿ ಇದೆಯಲ್ಲ ಪಶು ಇಲಾಖೆಯಿಂದ, ಅದರಿಂದ ಜೋಳ ಎಲ್ಲ ಬಿತ್ತಕ್ಕೆ ಅವನ್ನ ಬಿತ್ತನೆ ಮಾಡ್ತೀವಿ. ನೇಫರ್ ಕಡ್ಡಿ ಹಾಕಿದ್ದೀವಿ, ಅದರಲ್ಲಿ ನೀರು ಬಿಡ್ತೀವಲ್ಲ, ಒಂದು ಕಡೆ ಎರಡು ಕಡೆ ಮಾಡ್ಕೊಂಡಿದ್ದೀವಿ, ಒಂದು ಕಡೆ ಖಾಲಿ ಆದಂಗೆ ಇನ್ನೊಂದು ಕಡೆ ಬರ್ತಾ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊತೀವಿ ನಾವು. ಅದನ್ನು ಕಟಾವು ಮಾಡಿ ದಿನ ಮಿಷಿನಿಗೆ ತಂದು ಹಾಕಿ ಅದ್ರ ಕಟಾವಿಂದ ಅದನ್ನು ನಾವು ಅದಕ್ಕೆ ಹಾಕ್ತೀವಿ. ಆಮೇಲೆ ಮನೆಯಲ್ಲೇ ಬೆಳೆಯೋಂಥ ಸಾವೆ ನವಣೆ ರಾಗಿ ಅವನ್ನೆಲ್ಲ ತಗೊಂಡು ಆಮೇಲೆ ಬೂಸ ತರ್ತೀವಿ ಅದ್ರ ಜೊತೆಗೆ, ಅವನ್ನೆಲ್ಲ ಹಾಕೊಂಡು ಮುಸ್ರೆ ಜೊತೆ ಅವನ್ನ ಬೆಳೆಸ್ತೀವಿ ನಾವು. ಈಗ ನೀವು ನಾಟಿ ಹಸುಗೆ ಮತ್ತು ಎಮ್ಮೆಗೆ ಹೊರಗೆ ತಗೊಂಡೋಗ್ತಿರಲ್ಲ, ಅಲ್ಲಿ ಹೊಲದಲ್ಲಿರೋಂಥ ಮೇವನ್ನೇ ಮೇಯಿಸ್ತೀರ? ಹೌದು, ನಾಟಿ ಹಸುಗಳೇನು ಅಲ್ಲ, ಹೊಲದಲ್ಲೇ ನಮ್ಮ ಹೊಲದಲ್ಲೇ ಜಮೀನಲ್ಲೇ ಎಲ್ಲಾರ ಬೀಳಲ್ಲಿ ಬಿಟ್ಟರೆ ಅಲ್ಲೇ ಮೇವು ಮೇಯ್ತವೆ. ಆಮೇಲೆ ನಮ್ಮ ಹೊಲದಲ್ಲಿ ಸಿವಲ್ಲಿರುತ್ತಲ್ಲ ಅದನ್ನು ಕಿತ್ಕೊಂಬತ್ತೀವಿ ಸಂಜೆ, ಒಂದೊಂದು ದಿನ ಅದನ್ನು ಕಿತ್ಕೊಂಬತ್ತೀವಿ, ಒಂದೊಂದು ದಿನ ಎಪೇರ್ ಕಡ್ಡಿನೂ ಹಾಕ್ತೀವಿ, ಅದನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಬೆಳೆ ಟೈಮಲ್ಲಿ ಮಳೆ ಬಂದಾಗ ಎಲ್ಲವ ನಾವು ಹಸಿವುಲ್ಲು ಸಿಗುತ್ತೆ ನಮ್ಮ ಹೊಲದಲ್ಲೇ, ಅದನ್ನೇ ಕಿತ್ಕೊಂಬಂದು ಅದನ್ನೇ ಹಾಕೋದು. ಈ ಹಿಂಡಿ ಅಂಥದ್ದೆಲ್ಲ ಕೊಡ್ತಿರ್ತಾರೆ ಜರ್ಸಿ ಎಚ್ ಎಫ್ ಇಂಥ ಹಸುಗಳಿಗೆ, ಆ ರೀತಿ ಏನಾದರೂ ಕೊಡ್ತೀರ ನೀವು? ಆ ರೀತಿ ಕೊಡೋದು ನಾವು ಎಚ್ ಎಫ್ ಹಸುಗಳಿದ್ದಾವಲ್ಲ ಅವಕ್ಕೆ ಮಾತ್ರ ಕೊಡ್ತೀವಿ. ನಮ್ಮ ನಾಟಿ ಹಸು ಎಮ್ಮೆಗಳಿಗೆಲ್ಲ ನಾವು ಅದೇನು ಕೊಡೋಲ್ಲ. ಹಿಂಡಿಯನ್ನು ನಾವು ಮನೇಲೇ ರಾಗಿ ಇವು ಎಲ್ಲ ಬೆಳೆದಿರ್ತೀವಲ್ಲ ಅದನ್ನು ಇಟ್ಟು ಹಾಕ್ಸ್ಕೊಂಬರ್ತೀವಿ, ಮುಸ್ರೆ ಜೊತೆಗೆ ಮುಸ್ರೆ ಮಾಡ್ತೀವಲ್ಲ ಮನೇಲೇ, ಅದ್ರ ಜೊತೆಗೆ ಅದನ್ನು ಸ್ವಲ್ಪ ಹಾಕಿ ಕೊಡ್ತೀವಿ ಅಷ್ಟೇ. ಈ ಎಚ್ ಎಫ್ ಹಸುಗಳು ಏನಿರ್ತಾವಲ್ಲ, ಪ್ರತಿದಿನ ಅದನ್ನು ಕ್ಲೀನ್ ಮಾಡಬೇಕು, ಮೈ ತೊಳಿಬೇಕು, ಮತ್ತು ಅದಕ್ಕೆ ಆರೈಕೆ ಮಾಡಬೇಕಾಗುತ್ತೆ, ಯಾವ ರೀತಿ ಮಾಡ್ತಾರೆ? ಅದು ನಮ್ಮದು ಬೇರೆ ಅದಕ್ಕೆ ಸೊಳ್ಳೆ ಪರದೆ ಹಾಕಿ ಬೇರೆ ಕೊಡ್ಕೆನೆ ಇದು ಮಾಡಿದ್ದೀವಿ ಒಂದು ಕಡೆಗೆ, ಒಂದು ಕಡೆ ಇವನ್ನ ಕಟ್ಟುತ್ತೀವಿ. ಆ ಎಚ್ ಎಫ್ ಹಸು ಕಟ್ತೀವಲ್ಲ ಅಲ್ಲಿ ಕ್ಲೀನಾಗೆಲ್ಲ ದನಕ್ಕೆ ಅವನ್ನೆಲ್ಲ ಹೊರ ಕಟ್ಟಿ ಬೆಳಗ್ಗೆ ಟೈಮು ಅವನ್ನೆಲ್ಲ ಮೈ ತೊಳೆದು ಅದು ದನಕ್ಕೆ ಎಲ್ಲ ತೊಳೆದು ಕ್ಲೀನಾಗಿ ಎಲ್ಲ ಶುದ್ಧ ಮಾಡಿ ಆಮೇಲೆ ನಾವು ಅವಕ್ಕೆ ಇದು ಮಾಡೋದು. ಎಲ್ಲರೂ ಅಕಸ್ಮಾತ್ ಒಂದೊಂದು ಉಣ್ಣೆ ಅದು ಇದು ಅದು ಅಂದರೆ ಅವು ಎಚ್ ಎಫ್ ಹಸುಗಳು ಭಾಳ ಸೂಕ್ಷ್ಮ ಹಸುಗಳು, ಒಂಚೂರು ಏನಾರು ಆಯಿತು ಅಂದರೆ ಬೇಗ ಕಾಯಿಲೆ ಆಡೋ ಅಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅವನ್ನ ನಾವು ಮನೇಲಿ ಹೆಂಗೆ ನಾವು ಮನಸ್ಸು ನೋಡ್ಕೊತೀವಿ ಹಂಗೆ ಆ ದನ ಕೊಟ್ಟಿಗೆನೂ ಕ್ಲೀನಾಗಿ ಇಟ್ಕೊಂಡು ಹಂಗೆ ಅವನು ಚೆನ್ನಾಗಿ ನೋಡ್ಕೊತೀವಿ. ಈಗ ನಿಮ್ಮ ನಾಟಿ ಹಸು ದಿನಕ್ಕೆ ಎಷ್ಟು ಹಾಲು ಕೊಡ್ತೈತೆ, ಆಮೇಲೆ ಈ ಎಚ್ ಎಫ್ ಹಸುಗಳಾದರೆ ಎಷ್ಟು ಹಾಲು ಕೊಡ್ತವೆ? ನಾಟಿ ಹಸು ದಿನಕ್ಕೇನು ಒಂದೂವರೆ ಲೀಟ್ರ್ ಕೊಡುತ್ತೆ ಬೆಳಗ್ಗೆ, ಸಂಜೆ ಒಂದೂವರೆ ಲೀಟ್ರ್ ಮೂರು ಲೀಟ್ರ್ ಆಗುತ್ತೆ ದಿನಕ್ಕೆ. ಈ ಎಚ್ ಎಫ್ ಹಸು 8 ಲೀಟ್ರು 7 ಲೀಟ್ರು ಫಸ್ಟಿಗೆ ಹಾಕ್ದಾಗ 8 ಲೀಟ್ರ್ ಗಟ್ಟಲೆ ಕೊಡುತ್ತೆ, ಆಮೇಲೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾವ ಒಂದು ಟೈಮಿಗೆ 7 ಲೀಟ್ರ್ ಕೊಡುತ್ತೆ, 6 ಲೀಟ್ರ್ ಕೊಡುತ್ತೆ, ಇಷ್ಟಕ್ಕೆ ನಿಲ್ಲುತ್ತೆ. ಬೆಳಿಗ್ಗೆ 6 ಲೀಟ್ರು ಸಂಜೆ 6 ಲೀಟ್ರು, ಫಸ್ಟಿಗೆ ಕೊಡ್ಬೇಕಾದ್ರೆ ಬೆಳಿಗ್ಗೆ 8 ಲೀಟ್ರು ಸಂಜೆ 8 ಲೀಟ್ರು ಒಟ್ಟು 16 ಲೀಟ್ರ್ ಹಾಲು ಕೊಡುತ್ತೆ. ಹಿಂಗೆ ಎಚ್ ಎಫ್ ಹಸು ಜಾಸ್ತಿ ಹಾಲು ಕೊಡುತ್ತೆ. ಆದರೆ ಅವಕ್ಕೆ ಏನಾರು ಒಂದು ಸ್ವಲ್ಪ ಕಾಯಿಲೆ ಆಯಿತು ಅಂದರೆ ಅವನ್ನ ಕಾಪಾಡೋದು ಕಷ್ಟ ಇರುತ್ತೆ. ಒಂದೊಂದ್ಸತಿ ನೋಡ್ಕೊಂಡ್ರೆ ನಮ್ಮ ನಾಟಿ ಹಸುಗಳೇ ಉತ್ತಮ. ನಾಟಿ ಹಸುಗಳು ಈಗ ನಮ್ಮೂರಲ್ಲೆಲ್ಲ ಏನಾಗಿದೆ ಅಂದರೆ ನಾವು ನಾಟಿ ಹಸಿ ಸಾಕೊಂಡಿರೋದಕ್ಕೆ ನಮಗೆ ಯಾವುದ್ರದ್ದು ಬೇಡ ಹಾಲು, ನಾಟಿ ಹಸಿಂದೇ ಕೊಡ್ರಿ, ಆಮೇಲೆ ನಾಟಿ ಹಸಿನ ಬೆಣ್ಣೆನೇ ಕೊಡ್ರಿ, ಅದರಿಂದ ನಾವು ತುಪ್ಪ ಮಾಡ್ಕೊಂತೀವಿ. ಈಗ ಅದು ಸಿಕ್ಕದೇ ಕಷ್ಟ ಆಗುತ್ತೆ ಸರ್, ನಾಟಿ ಹಸುಗಳು ಜಾಸ್ತಿ ಸಾಕೋದೇ ಇಲ್ಲ. ಎಲ್ಲ ಏನು ಮಾಡ್ತಾರೆ ಈಗ, ಹೈನುಗಾರಿಕೆ ಮಾಡ್ಕೊಂಡು ಡೈರಿಗಳು ಬಂದು ನಮಗೆ ಅದರಿಂದ ಏನು ಹಸು ಹಾಲು ಕರೆಯೋದು ಎಲ್ಲ ಡೈರಿಗೆ ಹಾಕ್ಬಿಡೋದು. ಅದನ್ನು ಕಡಿಯಾರ್ಯಾರು, ಬೆಣ್ಣೆ ಮಾಡೋರ್ಯಾರು, ಅದನ್ನು ಹಾಲು ಕಾಸಿ ಎಪ್ಪಾಕಬೇಕು ಎಲ್ಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಏನು ಮಾಡ್ತಾರೆ ಕೆಲವರು ಎಲ್ಲ ಅದನ್ನೆಲ್ಲ ಒಷ್ಣು ತಗೊಂಡೋಗಿ ಡೈರಿಗೆ ಹಾಕ್ಬೋದಲ್ಲ, ಏನೋ ಮನೆಗೆ ಒಂದು ಸ್ವಲ್ಪ ನಮ್ಮ ಮನೆಗೆ ಯೂಸ್ ಮಾಡೋಕೆ ಇಟ್ಕೊಂತಾರೆ, ಇದು ಮಾಡ್ತಾರೆ. ಅದೇ ಈ ನಾಟಿ ಹಸುವಿನಂದರೆ ಅದಕ್ಕೆ ಯಾರು ಏನು ಮಾಡ್ತಾರೆ, ನಾಟಿ ಹಸುಗಳು ಜಾಸ್ತಿ ಸಾಕಲ್ಲ, ಅದನ್ನೆಲ್ಲ ಮುಸುರೆ ಆಗುತ್ತೆ, ಯಾರು ರಾಮಾಯಣ ಮಾಡೋರು, ಅದನ್ನು ಅದನ್ನು ಕೆಲಸ ಮಾಡೋರು ಯಾರು ಅನ್ನೋ ಜನ ಇದ್ದಾರೆ ಈಗ. ಅದಕ್ಕೆ ನಾವೇನು ಮಾಡ್ತೀವಿ, ನಾವು ನಾಟಿ ಹಸುನ ಮಾಡ್ಕೊತೀವಲ್ಲ ಅದ್ರದ್ದೇ ಎಮ್ಮೆಕಿನಲ್ಲೂ ಆ ನಾಟಿ ಹಸುವಿನ ಬೆಣ್ಣೆನೇ ನಮಗೆ ಬೇಡಿಕೆ ಜಾಸ್ತಿ ಬರುತ್ತೆ. ನಾವು ಏನು ಮಾಡಿದ್ವಿ, ಮನೆಗೆ ಅಂತ ಒಂದೇ ಒಂದು ಮಾಡ್ಕೊಂಡಿದ್ದು, ಅದು ನೋಡಿರಿ ಈಗ ಅದರಲ್ಲೇ ಬೇಡಿಕೆ ಜಾಸ್ತಿ ಬರ್ತೈತಿ. ನಾಟಿ ಹಸುವಿಂದ ಬೆಣ್ಣೆ ಕೊಡ್ರಿ ನಮಗೆ, ನಾವೇನೋ ಕಾಯಿಲೆ ಐತೆ, ನಮಗೆ ಯಾರೋ ಹೇಳಿದ್ದಾರೆ ನಾಟಿ ಹಸುವಿನ ತುಪ್ಪ ತರಬೇಕು ಅಂತ, ಆಮೇಲೆ ನಾಟಿ ಹಸುವಿನ ಹಾಲು ಬೇಕು ನಮ್ಮ ಪಾಪಗೆ ಅಂತ ಹೇಳಿದ್ದಾರೆ ಅಂತ ಕೇಳ್ತಾ ಇರ್ತಾರೆ. ಈಗ ನೀವು ಹಾಲು ಮಾರಾಟ ಮಾಡಲಿಕ್ಕೆ ನಿಮಗೆ ಇದು ಸೊಸೈಟಿ ಏನಾದರೂ ಇದೆಯಾ ನಿಮ್ಮೂರಲ್ಲಿ? ಈ ಡೈರಿ ಇದೆ ಸರ್ ನಮ್ಮೂರಲ್ಲಿ, ಡೈರಿ ಇದೆ. ಬೆಳಿಗ್ಗೆ ಸಂಜೆ ಆ ಡೈರಿಗೆ ಹಾಕ್ತೀವಿ. ಆ ಡೈರಿ ಕಡೆಯಿಂದ ಹಾಲು ಇಂಪ್ರೂವ್ ಆಗೋಕ್ಕೆ ಚಪ್ಪಸ್ಗಳಿಗೆಲ್ಲ ಪೌಡ್ರ್ ಥರ ಕೊಡ್ತಾರೆ, ಆಮೇಲೆ ಬೂಸ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ನಾವು ತಿಂಗಳಿಗೆ ಒಂದ್ಸತಿ ಪೇಮೆಂಟು ಮಾಡ್ತಾರೆ, ಆಮೇಲೆ ಸಬ್ಸಿಡಿ ದುಡ್ಡು ಅಂತ ಅದನ್ನು ಹಾಕ್ತಾರೆ. ನಾವು ನಮ್ಮೂರಲ್ಲಿ ಡೈರಿ ಇರೋದ್ರಿಂದ ನಮಗೆ ಅನುಕೂಲ ಆಗುತ್ತೆ ಸ್ಕೂಲ್ ಮಾಡ್ಕೊಂಡಿರೋದು. ಅದಕ್ಕೋಸ್ಕರ ನಾವು ನಮ್ಮ ಮಕ್ಕಳೆಲ್ಲ ಓದಕ್ಕೆ ಹೋಗಿದ್ದಾವೆ, ನಾವು ಗಂಡ ಹೆಂಡತಿ ಇಬ್ರು ಹಸುಗಳು ಸಾಕೊಂಡು ಅದರಲ್ಲೇ ಜೀವನ ಮಾಡ್ತಿದ್ದೀವಿ. ನಿಮ್ಮದು ಹೊಲ ಎಷ್ಟು ಎಕರೆ ಇದೆ? ಹೊಲ 2 ಎಕರೆ ಇದೆ ಸರ್ ನಮ್ಮದು. ಒಂದು ಸ್ವಲ್ಪ ಒಂದು 1/2 ಎಕರೆಯಲ್ಲಿ ಸ್ಕೂಲಿಗೆ ಇವಕ್ಕೆ ಮೇವಿಗೋಸ್ಕರನೇ ಬಿಟ್ಕೊಂಡಿದ್ದೀವಿ. ಇನ್ನೂಕ್ಕೆ ಉಳಿದು ಇದರಲ್ಲಿ ನಾವು 1 ಎಕರೆ ಎರೆಹೊಲ ಇದೆ ಸರ್. ಅದರಲ್ಲೆಲ್ಲ ಜೋಳ ಹಾಕ್ಕಂತೀವಿ, ಬಿಳಿ ಜೋಳನ, ನೀರುಳ್ಳಿ ಬೆಳಿತೀವಿ, ಕಡಲೆ ಬೆಳಿತೀವಿ. ಅದು ಜೋಳದಲ್ಲಿ ಸಪ್ಪೆ ಬರುತ್ತಲ್ಲ ಅದನ್ನು ತನಿಗೆ ಹಾಕ್ತೀವಿ. ಇದು ಇನ್ನು ಬಾಕಿ ಅಂತ ಇದೆಲ್ಲ ಇರುತ್ತಲ್ಲ ಸರ್, ಹಸಿ ಮೇವು ಸಿಗುತ್ತೆ ಅದರಲ್ಲೇ ನೀರುಳ್ಳಿ ಕಾಲದಲ್ಲಿ, ಎಲ್ಲ ನಮಗೆ ಅನುಕೂಲ ಆಯಿತು ಸರ್. 2 ಎಕರೆ ಜಮೀನು ಐತೆ ಅಷ್ಟೇ ನಮ್ಮದು. ನಿಮಗೆ ನೀರಿನ ವ್ಯವಸ್ಥೆ? 1 ಎಕರೆ ತೋಟ ಇದೆಯಲ್ಲ ಸರ್, ಅದರಲ್ಲಿ ಬೋರ್ ಕೊರಿಸಿದ್ದೀವಿ, ಅದರಲ್ಲಿ ನೀರು ಬರುತ್ತೆ, ಅದರಲ್ಲೇ ನಾವು ಇದನ್ನೆಲ್ಲ ಬೆಳ್ಕೊಂಡು ನಮ್ಮದೇ ಬೋರ್ ಇದೆ, ತೋಟಕ್ಕೆಲ್ಲ ಡ್ರಿಪ್ ಮಾಡಿದ್ದೀವಲ್ಲ. ಇನ್ನು ಉಳಿಕೆ ಟೈಮಲ್ಲಿ ನಾವು ಮೇವಿಗೆ ಹಾಕಿದ ನೇಫೇರ್ ಕಡ್ಡಿ ಹಾಕಿದ್ದೀವಲ್ಲ ಅದಕ್ಕೆಲ್ಲ ಬಿಟ್ಕೊಂಡು ವ್ಯವಸ್ಥೆ ಮಾಡ್ಕೊತೀವಿ. ನಾವು ಹುಲ್ಲಿಗೇನು ಭಂಗ ಇರಲ್ಲ, ಅದು ವರ್ಷಕ್ಕೊಂದ್ಸತಿ ಅದನ್ನು ಇದು ಮಾಡೋದಿರ್ಬೋದು, ಮಾಗಿ ಮಾಡಿಸಿ ಮತ್ತೆ ಬೇರೆ ಕಡೆ ಹಾಕೋದಿರ್ಬೋದು, ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಇದರಿಂದ ಗೊಬ್ಬರನೂ ಸಿಗುತ್ತೆ ನಿಮಗೆ ಸಾಕಷ್ಟು? ಆ ಗೊಬ್ಬರದ ಏನು ಮಾರಾಟ ಮಾಡ್ತೀರಾ ಅಥವಾ ನಿಮ್ಮ ಹೊಲಕ್ಕಷ್ಟೇ ಬಳಸ್ತೀರಾ? ಇಲ್ಲ ಸರ್, ಅದಷ್ಟು ನಾವು ಹೊಲಕ್ಕೆ ಬಳಸೋಕ್ಕಾಗಲ್ಲ, ನಾವು ಮಾರಾಟನೂ ಮಾಡ್ತೀವಿ. ಮತ್ತು ಸಾವಯವ ಗೊಬ್ಬರ ಅಂತ ಒಂದು ಇದರಿಂದ ಆಮೇಲೆ ಎರೆಹುಳು ತೊಟ್ಟಿ ಮಾಡಿದ್ದೀವಿ ನಾವು. ನಮ್ಮ ಪಂಚಾಯತಿಯಿಂದ ಸಬ್ಸಿಡಿ ದುಡ್ಡು ಕೊಟ್ಟು ಸರ್ ಎರೆಹುಳು ತೊಟ್ಟಿ ಅದನ್ನು ಮಾಡಿದ್ದೀವಿ. ಮತ್ತು ಸಾವಯವ ಗೊಬ್ಬರದ ಬೇರೆ ಒಂದು ಗುಂಡಿ ತೋಡಿ ಅದರಲ್ಲಿ ಬೇರೆ ನಾವು ಮಾಡ್ಕೊಂಡಿದ್ದೀವಿ. ಆ ಗೊಬ್ಬರದ ಜೊತೆಯಲ್ಲಿ ಈ ಗೊಬ್ಬರನೂ ಇದು ಇರುತ್ತೆ ಸರ್, ದನಿನ ಗೊಬ್ಬರ. ಹಂಗಾಗಿ ಅದೇ ಸಾಕಾಗುತ್ತೆ ನಮಗೆ. ಹಂಗಾಗಿ ಇದನ್ನು ನಾವು ಒಂದು ಸ್ವಲ್ಪ ಮಾರಾಟನೂ ಮಾಡ್ತೀವಿ. ಒಂದು ಟ್ಯಾಕ್ಟ್ರಿ ಲೋಡಿಗೆ 5,000 ರೂಪಾಯಿ ಅಂತ ಕೊಟ್ಟು ಮಾರಾಟ ಮಾಡ್ತೀವಿ ಸರ್. ಅದರಿಂದಲೂ ನಮಗೆ ಇಂಪ್ರೂವ್ ಐತೆ, ಈ ಹಾಲಿನಿಂದಲೂ ಇಂಪ್ರೂವ್ ಐತೆ. ಹಂಗಾಗಿ ಪರವಾಗಿಲ್ಲ ಸರ್, ನಾವು ಒಂದು ಸ್ವಲ್ಪ ಇಂಪ್ರೂವ್ಮೆಂಟು ಇದಕ್ಕೆಲ್ಲ ನಮಗೆ ಈ ಹೈನುಗಾರಿಕೆ ಮಾಡೋದ್ರಿಂದಲೇ ನಮಗೆ ಸಖತ್ತು ಇನ್ಕಮ್ ಇದೆ ಸರ್. ನಾವು ಚೆನ್ನಾಗಿ ಇಂಪ್ರೂವ್ ಆಗಿದ್ದೀವಿ ಇದರಿಂದನೇ. ಈಗ ನೀವು ಇಬ್ಬರೇ ಇದೀವಿ ಅಂತ ಹೇಳಿದ್ರೆ ಸಾಕಷ್ಟು ಕೆಲಸ ಆಗುತ್ತೆ. ಯಾಕಂದರೆ ಒಂದು ಕಡೆ ನೀವು ಎರೆಹುಳು ಅದು ತೊಟ್ಟಿ ಮಾಡ್ಕೊಂಡು ಎರೆಹುಳು ಗೊಬ್ಬರ ಮಾಡ್ತೀರಿ, ಮತ್ತು ಸಾವಯವ ಗೊಬ್ಬರನ ಮಾಡ್ಕೊತಿದ್ದೀರಿ, ಜೊತೆಗೆ ಕೊಟ್ಟಿಗೆ ಗೊಬ್ಬರ ಇರುತ್ತೆ, ಆಮೇಲೆ ಹೈನುಗಾರಿಕೆ ಮಾಡಬೇಕು, ಆ ಕಡೆ ತೋಟ ನೋಡಬೇಕು, ನಿಮಗೆ ಸಾಧ್ಯ ಆಗುತ್ತೆ ಇಷ್ಟೆಲ್ಲ ಮಾಡಲಿಕ್ಕೆ? ಹೆಂಗೆ ವ್ಯವಸ್ಥೆ ಏನು ಮಾಡ್ಕೊಂಡ್ರಿ ಇಬ್ಬರೇ ಅಂದರೆ? ಇದೇನು ಸರ್, ಎರೆಹುಳು ತೊಟ್ಟಿದ್ದೇನು ಸರ್, ನಾವು ಒಂದು ಸತಿ ಅದನ್ನು ಇದಾಕಿ ಎಲ್ಲ ಫಸ್ಟಿಗೆ ತೊಟ್ಟಿ ಕೊಡಿಸ್ಬೇಕಾದ್ರೆ ಎಲ್ಲ ಕೂಲಿ ಆಳ್ಗ ಜೊತೆಗಳೇ ಮಾಡಿಸಿದ್ದು ಸರ್. ಈಗ ಏನು ಮಾಡ್ತೀವಿ ಅಂದರೆ, ನಾವು ಬೆಳಗ್ಗೆ ಹಾಲು ಕರೆದ ತಕ್ಷಣ ಒಬ್ಬರು ಅದು ಹಸಿಂದೆಲ್ಲ ಇದನ್ನ ನೋಡ್ಕೊಳಕ್ಕೆ ಒಬ್ಬರು ನಿಂತ್ಕೊಂತೀವಿ, ಇನ್ನೊಬ್ಬರು ಆ ತೋಟದಲ್ಲಿ ಹೊಲದಲ್ಲಿ ಹೋಗೋದು ಇದು ಮಾಡೋದು ಅದು ಮಾಡ್ತಾರೆ. ಅದೇನು ಎರೆಹುಳು ತೊಟ್ಟಿ 6 ತಿಂಗಳಿಗೆ ಒಂದು ಸತಿ 3 ತಿಂಗಳಿಗೆ ಅದು ಬಂದಾಗ ಸರ್ ಒಂದು ಸ್ವಲ್ಪ ರಿಸ್ಕ್ ಆಗೋದು. ಫಸ್ಟಿಗೆ ಅದನ್ನು ಹಾಕ್ಬೇಕಾದ್ರೆ ಅದಕ್ಕೆಲ್ಲ ಗೊಬ್ಬರ ಎಲ್ಲ ಕೈ ಆಡ್ಬೇಕಾದ್ರೆ ಹಾಕ್ಬೇಕಾದ್ರೆ ಎಲ್ಲ ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ. ಆವಾಗ ಒಂದು 2 ಜನ ಆಳು ಕರ್ಕೊಂತೀವಿ ಹಾಕ್ಬೇಕಾರೆ. ಆಮೇಲೆ ಏನಿಲ್ಲ ಸರ್, ನಾವೇ ಮಾಡ್ಕೊಂಡು ಹೋಗ್ತೀವಿ ಸರ್, ನಾವೇ ಮಾಡ್ಕೊತೀವಿ, ನಾವೇ ಇದು ಮಾಡ್ಕೊತೀವಿ. ಅದನ್ನು ತೋಟಕ್ಕೆ ಮಾಡಿ ಆಮೇಲೆ ಇಲ್ಲಿ ನಮ್ಮ ನಿಸರ್ಗ ಸಂಸ್ಥೆಯವರು ನಮಗೆ ಕಾಂಸಕ್ಕೆ ಗೊಬ್ಬರ ಮಾಡೋಕ್ಕೆ ಸಬ್ಸಿಡಿ ಕೊಟ್ಟಿದ್ದಾರೆ ಸರ್. ಅದು ಮಾಡಿದ್ದೀವಲ್ಲ, ಇಲ್ಲ ಜಾಸ್ತಿ ಉಳಿತು ಅಂದರೆ ಬಂದು ಅವರೇ ತಗೊಂಡೋಗೋಂಥ ವ್ಯವಸ್ಥೆನೂ ಇದೆ ಸರ್. ಅವ್ರು ಹೇಳಿದ್ದಾರೆ ಒಂದು FAO ಕಡೆಯಿಂದ ಅದನ್ನು ನೀವು ಮಾಡೋಕ್ಕಾಗಲಿಲ್ಲ ಜಾಸ್ತಿ ಮಾಡಿದರೆ ಅವರು ಅದನ್ನು ತಗೊಂಡೋಗ್ತಾರೆ. ನಾವು ಅದನ್ನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಒಂದು ಸ್ವಲ್ಪ ಒಂದು ಸತಿ ಎಲ್ಲ 1-2 ಕ್ವಿಂಟಲ್ ಕೊಟ್ಟಿದ್ದು ಅಷ್ಟೇ ಸರ್. ಇನ್ನೆಲ್ಲ ನಾವೇ ಯೂಸ್ ಮಾಡಿದ್ದೀವಿ ಕಾಂಪ್ಲೆಕ್ಸ್ ಗೊಬ್ಬರನ. ಎರೆಹುಳದ ಗೊಬ್ಬರನೂ ಯೂಸ್ ಮಾಡ್ತಾಯಿದ್ದೀವಿ, ಎಷ್ಟು ಬೇಕಷ್ಟು ಯೂಸ್ ಮಾಡ್ತೀವಿ. ಇನ್ನುಳಿದಿದ್ದ ಅವರೇ ತಗೊಂಡೋಗ್ತಾರೆ ಸರ್, ಎಲ್ಲ FAO ಕಡೆಯಿಂದ ತಗೊಂಡೋಗಿ ನಮಗೆ ಇಷ್ಟು ದುಡ್ಡು ಅಂತ ಕೊಡ್ತಾರೆ ಸರ್ ನಮ್ಮ ರೈತರ ಮೂಲಕ. ಆಮೇಲೆ ಗೊಬ್ಬರ ಇನ್ನೇನು ಅಷ್ಟೊಂದು ಇಷ್ಟು ಇರುತ್ತಲ್ಲ, ನಮ್ಮದೇನೆ 2 ಎಕರೆ ಸರ್ ಜಮೀನು ಇರೋದು, ಹಂಗಾಗಿ ಗೊಬ್ಬರನೂ ನಾವು ಮಾರಾಟ ಮಾಡ್ತೀವಿ. ಈಗಿನ ಸಂದರ್ಭದಲ್ಲಿ ಭಾಳಷ್ಟು ರೈತರು ಈ ಹಸು ಎಮ್ಮೆ ಸಾಕೋದು ಇಂಥದ್ದು ಬಹಳ ಕಡಿಮೆ ಮಾಡಿಬಿಟ್ರೆ. ಪ್ರತಿಯೊಬ್ಬರು ತಮ್ಮ ಕೃಷಿನ ಮಾಡಲಿಕ್ಕೆ ಟ್ರ್ಯಾಕ್ಟ್ರು ಇಂಥ ಮಿಷಿನರಿ ಮೇಲೆ ಮಾಡ್ತಾರೆ. ಆಮೇಲೆ ಗೊಬ್ಬರ ಅಂದರೆ ರಾಸಾಯನಿಕ ಗೊಬ್ಬರನೇ ಹಾಕೋದು ಅಂಥದ್ದು. ನೀವು ಈ ವ್ಯವಸಾಯ ಚಟುವಟಿಕೆಗಳು ಮಾಡಲಿಕ್ಕೆ ಈಗ ನಿಮ್ಮಲ್ಲಿ ಹಸುಗಳು ಮಾತ್ರ ಇದೆ, ಎತ್ತು ಇಲ್ಲ. ಸೊ ಈ ಇಂಥ ಸಂದರ್ಭದಲ್ಲಿ ನೀವು ಏನು ಮಾಡ್ತೀರಾ? ನಾವು ಇಂಥ ಸಂದರ್ಭದಲ್ಲಿ ಟ್ರ್ಯಾಕ್ಟ್ರಿಗಳು ತಂದು ಹೊಡಿಸ್ತೀವಿ ಸರ್. ಒಬ್ಬರು ನಮ್ಮ ಮೈದಂದ ಟ್ರ್ಯಾಕ್ಟ್ರ್ ಐತೆ ಸರ್, ಅವ್ನು ಟ್ರ್ಯಾಕ್ಟ್ರಲ್ಲಿ ಆ ಟೈಮಲ್ಲಿ ಬಂದು ಎಲ್ಲ ಒಡ್ಕೊಟ್ಟು ಹೋಗ್ತಾನೆ ನಮಗೆ. ಆವಾಗ ಒಡ್ಕೊಟ್ಟೋದಾಗ ನಾವು ಬಿತ್ತನೆ ಮಾಡ್ಕೊಳ್ಳೋದಿರ್ಬೋದು, ಇದು ಮಾಡ್ಕೊಳ್ಳೋದಿರ್ಬೋದು, ಎಲ್ಲ ಮಾಡ್ತೀವಿ. ನಾವೇನು ಹಸುಗಳು ಸಾಕಿಲ್ಲ. ಎಡೆ ಕುಂಟೆ ಏನಾರು ಒಡೆಯೋದು, ರಾಗಿಗೆ ಕುಂಟೆ ಒಡೆಯೋದು ಅಂದರೆ ಬೇರೆ ಕೂಲಿ ಬೇಸವಾಗಿ ಕರ್ಕೊಂಬಂದು ಅದರಲ್ಲಿ ಹೊಡಿಸ್ತೀವಿ ಸರ್. ನಾವು ಟ್ರ್ಯಾಕ್ಟ್ರಲ್ಲೇ ಎಲ್ಲ ಯೂಸ್ ಮಾಡೋದು. ಈಗ ನಾವು ಹಸು ಬರೀ ಹಸು ಸಾಕೊಂಡಿದ್ದೀವಿ, ಎತ್ತಿಲ್ಲ, ಎತ್ತನ್ನು ಸಾಕೊಂಡ್ರೆ ಇದನ್ನು ಅದನ್ನು ನೋಡ್ಕೊಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಟ್ರ್ಯಾಕ್ಟ್ರಲ್ಲೇ ಸರ್ ಎಲ್ಲ ಬೆಟ್ಟೆ. ಈಗ ಕಡಲೆ ಬಿತ್ತೋದಿರ್ಬೋದು, ಈರುಳ್ಳಿ ಚೆಲ್ಲೋದಿರ್ಬೋದು, ಆಮೇಲೆ ರಾಗಿ ಬಿತ್ತೋದಿರ್ಬೋದು, ಈಗೆಲ್ಲ ಟ್ರ್ಯಾಕ್ಟ್ರ್ಗಳ ಬಿತ್ತನೆಗೋಸ್ಕರ ಟ್ರ್ಯಾಕ್ಟ್ರ್ಗಳೇ ಬಂದಿರೋದ್ರಿಂದ ನಾವು ಅದರಲ್ಲೇ ಎಲ್ಲ ಬಿತ್ತನೆ ಮಾಡ್ತೀವಿ ಸರ್. ನೀವು ಹೈನುಗಾರಿಕೆ ಮಾಡ್ತಿದ್ದಾರಲ್ಲ, ಮೂರು ಹಸು ಇದೆ, ನಾಟಿ ಎಮ್ಮೆ ಇದೆ, ಆಮೇಲೆ ನಾಟಿ ಹಸುನೂ ಇದೆ. ನಾಟಿ ಎಮ್ಮೆಗೆ ನಾಟಿ ಹಸುಗೆ ನಿಮ್ಗೆ ಅಂಥ ಸಮಸ್ಯೆ ಆಗೋದಿಲ್ಲ, ಅವು ಯಾಕಂದರೆ ನಮ್ಮ ವಾತಾವರಣಕ್ಕೆ ತಕ್ಕಂತೆ ಬೆಳೆದಿರ್ತವೆ. ಆದರೆ ನೀವೇನು ಬೇರೆ ಹೈಬ್ರಿಡ್ ಏನು ಸಾಕಿದ್ರಲ್ಲ, ಅದಕ್ಕೆ ನೀವು ಬಹಳ ಸೂಕ್ಷ್ಮವಾಗಿ ನೋಡ್ಕೋಬೇಕಾಗುತ್ತೆ, ಭಾಳ ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಏನಾದರೂ ಸಮಸ್ಯೆ ಬಂದರೆ ಏನು ಮಾಡ್ತೀರಾ? ಅಲ್ಲೇ ನಮ್ಮೂರಲ್ಲೇ ಅದಕ್ಕೆ ಒಂದೊಂದ್ಸತಿ ಜ್ವರ ಆಯ್ತವೆ ಸರ್, ಆಮೇಲೆ ಕೆತ್ತಲು ಬಾವು ಬರೋದಿರ್ಬೋದು, ಕರ ಆಗ್ತಾಗ ಹಿಂಗೇನಾರ ಬರ್ತಲೇ ಇರ್ತವೆ ಸರ್. ಆ ಹಸುಗಳಿಗಂತೂ ಹೈನುಗಾರಿಕೆ ಒಂದೊಂದ್ಸತಿ ಮಾಡಲೇಬಾರ್ದು ಅನ್ಸುತ್ತೆ, ಅಷ್ಟು ಖರ್ಚು ಬರುತ್ತೆ. ನಾವು ಉತ್ಪಾದನೆ ಮಾಡಿದ್ಕಿಂತಲೂ ಆದಾಯಕ್ಕಿಂತ ಜಾಸ್ತಿ ಖರ್ಚೇ ಬರೋಂಥ ಸಂದರ್ಭ ಇರುತ್ತೆ. ಅವಕ್ಕೆ ಅವಾಗ ಏನು ಮಾಡೋದು, ಅಲ್ಲೇ ನಮ್ಮೂರಲ್ಲೇ ಡಾಕ್ಟ್ರುಗಳಿದ್ದಾರೆ ಸರ್, ಧನ್ಯನ ಆಸ್ಪತ್ರೆ ಡಾಕ್ಟ್ರ್ ಇದ್ದಾರೆ, ಅವರು ನಾವು ಯಾವ ಫೋನ್ ಮಾಡಲಿ ಸ್ಪಂದಿಸ್ತಾರೆ, ಬಂದು ನಮ್ಮ ಹಸುಗಳು ನೋಡ್ಕೊಂಡು ಇದು ಮಾಡ್ತಾರೆ. ಹಂಗೆ ಮಾಡಿ ರೀಸೆಂಟಾಗಿ ಈಗ ಒಂದು ಹಸು ಸಾಯ್ತು ಸರ್, ಅದು 60,000-70,000 ದಸ. ಒಂದೇ ಸತಿ ಹುಷಾರಿಲ್ಲಂಗಾಗಿ ಜ್ವರ ಅದು ಹಂಗಿರು, ಡಾಕ್ಟ್ರ್ ಬಂದು ಎಲ್ಲ ಇದು ಮಾಡಿರು ಸರ್, ಹಂಗಿರೂ ಆಗಲಿಲ್ಲ. ಅದಕ್ಕೆ ಮತ್ತೀಗ ಅದ್ರ ಜೊತೆಗೆ ಇನ್ನೊಂದು ಒಂದೇ ಹಸು ಸರಿ ಹೋಗಲ್ಲ ಅಂತ ಮತ್ತೀಗ ಮನ್ನೊಂದು ಹೊಸ ತಗೊಂಡು ಸರ್. ಹಂಗೆ ಆಗ್ತಿರ್ತವೆ ಸರ್ ಅವು ಎಚ್ಚಪ್ಪಸ್ಗಳು, ಎಷ್ಟು ಸೂಕ್ಷ್ಮವಾಗಿ ನೋಡ್ಕೊಂತೀವಿ ನಾವು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಒಂದೊಂದ್ಸತಿ ಕರ ಹಾಕಿದ ತಕ್ಷಣ ಅವು ಗೊಂದಲ ಅಲ್ಲ ಎಲ್ಲ ಇತ್ತು ಅಂದರೆ ಅವಕ್ಕೆ ಕೆತ್ತಲೆ ಬಾವು ಬಂದು ಅದು ಹಾಲೇ ಸರಿಯಾಗಿ ಕೊಡಲ್ಲ ಅಂತ ಟೈಮ್ ಬರುತ್ತೆ. ಆವಾಗ ನಮಗೆ ಡಾಕ್ಟ್ರುಗಳು ಏನು ಮೆಡಿಸಿನ್ ಕೊಡ್ತಾರೆ ಅವನ್ನ ತಂದು ಕೊಟ್ಟು ಅದ್ರ ಮೇಲೆ ನಾವು ಹಸುಗಳನ್ನ ಇದು ಮಾಡ್ತೀವಿ ಸರ್. ನಿಮ್ಮೂರಲ್ಲೇ ಇದು ಪಶು ಆಸ್ಪತ್ರೆ ಇದೆ? ಹಾಂ ಇದೆ ಸರ್, ಪಶು ಆಸ್ಪತ್ರೆ ಇದೆ. ಆಮೇಲೆ ನಮ್ಮೂರಲ್ಲಿ ಎಲ್ಲ ಡೈರಿ ಇರೋದ್ರಿಂದ ಎಲ್ಲ ಹೈನುಗಾರಿಕೆ ಹಸುಗಳೆಲ್ಲ ಸಾಕೊಂಡಿರೋದ್ರಿಂದ ಭಾಳ ಚೆನ್ನಾಗಿ ಆ ಡಾಕ್ಟ್ರು ಎಲ್ಲ ಹೊಂದ್ಕೊಂಡಿದ್ದಾರೆ ನಮ್ಮೂರಿಗೆ. ನಾವು ಯಾವ ಫೋನ್ ಮಾಡಲಿ ಅವ್ರ ಹಸ್ತ್ರದಲ್ಲಿ ಇರ್ತಾರೆ ಸರ್, ಯಾವ ಫೋನ್ ಮಾಡಲಿ ಬಂದು ನಮ್ಮೂರಿಗೆಲ್ಲ ಸ್ಪಂದಿಸಿ ನೋಡ್ತಾರೆ ಸರ್ ದನಗಳೆಲ್ಲ ಭಾಳ ಚೆನ್ನಾಗಿ. ಹಂಗಾಗಿ ನಾವೆಲ್ಲ ಎಚ್ಚಪ್ಪ ಹಸುಗಳ ಇರಲಿ ಅಂತ ಇಟ್ಕೊಂಡಿದ್ದೀವಿ ಸರ್. ಚೆನ್ನಾಗಿ ನಮಗೂ ಅನುಕೂಲ ಆಗುತ್ತೆ, ಉಪಯೋಗ ಆಗುತ್ತೆ, ನಮಗೆ ಮನೆ ಖರ್ಚು ಎಲ್ಲ ಮೇಂಟೈನ್ ಆಗುತ್ತೆ ಅದ್ರದ್ದಿಂದ. ನಾವೀಗ ಬೇರೆಯವ್ರಲ್ಲಿ ಕೂಲಿ ಹೋಗೋದ್ಕಿನ್ನ ನಮ್ಮ ಮನೆಯಿಂದ ನಾವು ಹಸುಗಳು ಸಾಕೊಂಡು ಮಾಡ್ಕೊಳೋಣ ಅಂತೇಳಿ ಅದನ್ನೇ ಉದ್ಯೋಗ ಮಾಡ್ತಾಯಿದ್ವಿ ಸರ್. ನಾವು ಈಗ ನಿಮ್ಮೂರಲ್ಲಿ ನೀವಲ್ಲದೆ ಮತ್ತೆ ಬೇರೆ ಯಾರಾದರೂ ಮಾಡಿದ್ದಾರಾ ಹೈನುಗಾರಿಕೆ? ಅಯ್ಯೋ ನಮ್ಮೂರಲ್ಲಿ ಬೇಕಷ್ಟನ್ನ ಮಾಡಿದಾರೆ ಟ. ಈಗ ಡೈರಿ ಮಾಡಿದಾರಲ್ಲ ಅವರೇ ಒಂದು 10 ಹಸು ಕಟ್ಕೊಂಡಿದ್ದಾರೆ ಸರ್. ಹೆಚ್ಚಪ್ಪ ಸಹ ಒಂದು 5-6 ನಾಟಿ ಹಸುಗಳು ಒಂದೆರಡು ಎಲ್ಲ ಕಟ್ಕೊಂಡಿದ್ದಾರೆ, ಅವರು ಮಾಡ್ತಾರೆ. ಆಮೇಲೆ ನಮ್ಮ 5 ಮಾಡ್ತಾರೆ, ನಮ್ಮ ಮಾವರು ಮಾಡ್ತಾರೆ. ನಮ್ಮೂರಲ್ಲಿ ಎಲ್ಲ ಜಾಸ್ತಿ ಈಗಲೇ ನಮ್ಮೂರಲ್ಲಿ ಡೈರಿ ಬಂದಾಗಿಂದ ಹಸುಗಳೇ ಜಾಸ್ತಿ ಮಾಡಿದ್ದಾರೆ ಸರ್. ಎಲ್ಲ ಈಗ ಒಂದು ಹಸಕ್ಕೆ 2 ಹಸ ಮಾಡ್ಕೊಳೋದು, ಅವರು ಅಲ್ಲಕ್ಕೆ ಕೆಲ್ಸಕ್ಕೆ ಹೋಗೋದು, ಅಲ್ಲೇ ಕಟ್ಟಾಕಿಣೋದು, ಅಲ್ಲೇ ಹೊಡ್ಕೊಳೋದು, ಮೇಯಿಸ್ಕೊಳೋದು, ಮತ್ತೆ ಮನೆಗೆ ಹೊಡ್ಕೊಂಬರೋದು. ಅದರಿಂದ ಅವ್ರ ಮನೆ ಖರ್ಚು ಮೇಂಟೈನ್ ಆಗುತ್ತೆ, ಮತ್ತು ಹಾಲಿನಿಂದ ಮತ್ತು ಇದು ಹೊಲದ ಕೆಲಸ ಆಗ್ತವೆ ಅಂತ ಮಾಡ್ಕೊಂಡಿದ್ದಾರೆ ಸರ್. ಜಮೀನೆಲ್ಲ ಜಾಸ್ತಿ ಇರೋದ್ರಿಂದ ಅವ್ರವ್ರು ಅಲ್ಲೇ ಬಿಡ್ಕೊಂತಾರೆ, ಮೇಡಿಸ್ಕೊಂತಾರೆ, ಹೊಡ್ಕೊಂಬತ್ತಾರೆ ಸರ್. ಈಗ ನಿಮ್ಮ ಮಕ್ಕಳೆಲ್ಲ ಓದಕ್ಕೆ ಹೋಗಿದಾರಂದ್ರೆ ಅವರು ತಮ್ಮ ಓದು ಮುಗಿಸಿಂದ ಅವರು ಮತ್ತೆ ಹಳ್ಳಿಗೆ ಬರ್ತಾರೆ ಅಥವಾ ಅವ್ರು ಬೇರೆ ಏನೋ ಪಟ್ಟಣ ಸೇರ್ತಾರಂತೀರ? ಅದು ಅವ್ರವ್ರ ಅಭಿಪ್ರಾಯ ಸರ್. ಒಟ್ಟು ನಾವು ಓದ್ಸಕ್ಕೆ ಕರ್ತವೆ, ನಾವು ಓದಕ್ಕೆ ಕಳಿಸಿದ್ವಿ ಸರ್. ನಾವು ಇದಾಗಿ ದಡ್ಡಾಗಿ ಮಕ್ಕಳು ದಡ್ಡ್ರ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರನ್ನು ಓದಕ್ಕೋಸ್ಕರ ಕಳಿಸಿದ್ವಿ ಸರ್. ಓದಲಿ ಮುಂದೆ ಚೆನ್ನಾಗಿ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸೋಣ, ನಾವಂತೂ ಓದಲಿಲ್ಲ ಮಕ್ಕಳರ ಓದಲಿ ಅಂತ ಕಳಿಸಿದ್ವಿ ಸರ್. ಮುಂದೆ ಅವ್ರವ್ರ ಇಷ್ಟ, ಬರೋದು ಬಿಡೋದು, ಓದೋದು ನಮ್ಮಂತೆ ಅವರು ನೋಡ್ಕೋಬೇಕು ಜಮೀನು ಹೊಲ ಎಲ್ಲ ಅನ್ನೋದಿದ್ರೆ ಅವ್ರ ಇಷ್ಟ ಸರ್. ಒಟ್ಟು ನಾವು ಮಾಡೋ ಅಂತ ನಮ್ಮ ಕರ್ತವ್ಯ ಮಾಡಿದ್ವಿ ಸರ್. ಅಲ್ಲ ಈಗ ಯಾವಾಗಾದ್ರೂ ಊರಿಗೆ ಬಂದಾಗ ಆಸಕ್ತಿ ತೋರಿಸ್ತಾರ? ಹಾಂ ಸರ್, ಬರ್ತಾರೆ, ಹೊಲಕ್ಕೆಲ್ಲ ಬರ್ತಾರೆ ನಮ್ಮ ಜೊತೆಯ. ಸಗಣಿ ಒಡೆಯೋದಿರ್ಬೋದು, ಹಸು ಕಟ್ಟೋದಿರ್ಬೋದು ಎಲ್ಲ ಮಾಡ್ತಾರೆ. ಹಾಲು ಕರೆದು ಡೈರಿಗೆ ಹಾಕೋ, ಅವ್ರಿಗೆ ಹಾಲು ಕರೆಯೋಕ್ಕೆ ಬರೋಲ್ಲ ಇನ್ನು, ಓದ್ಕೊಂಡಿದ್ದು ಹುಡುಗರು ಸರ್. ನಾವು ಹಾಲು ಕರೆದು ಡೈರಿಗೆ ಹಾಕಿ ಬರ್ತಾರೆ, ಎಲ್ಲ ಮಾಡ್ತಾರೆ ಸರ್. ಬಂದರು ಮನೆಗೆ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅವರು. ಹಾಲು ಕರಿಬೇಕಾದ್ರೆ ನಾಟಿ ಹಸು ನಾಟಿ ಮಾತ್ರ ನಿಮ್ಗೆ 1.5-2 ಲೀಟರ್ ಒಳಗೆ ಸಿಗುತ್ತೆ, ನೀವೇ ಕರಿಬೋದು. ಈ 7-8 ಲೀಟರ್ ಕರಿಬೇಕಾದ್ರೆ ಹೆಂಗೆ ನೀವು ಮಿಷಿನ್ ಯೂಸ್ ಮಾಡ್ತೀರಾ ಅಥವಾ ನೀವೇ ಕೈಯಿಂದ ಹಾಲು ಹಿಂಡ್ತೀರಾ? ಇಲ್ಲ ಸರ್, ನಾವು ಮಿಷಿನ್ ಯೂಸ್ ಮಾಡೋಲ್ಲ. ನಾವಿಬ್ಬರು ಇರೋದ್ರಿಂದ ಒಂದು ಬಕೆಟ್ ಇಟ್ಕೊಂಬಿಡ್ತೀವಿ, ಆ ಕಡೆ ಒಬ್ರು ಈ ಕಡೆ ಒಬ್ರು ಕುತ್ಕೊಂಡು

ಬಳಕೆ. ಬ್ಯಾಂಕ್ ಮತ್ತು ವ್ಯವಸಾಯ ಸೇವಾ ಸಂಘಗಳ ಮುಖಾಂತರ ಸಾಲ ನೀಡುವ ಸಂದರ್ಭದಲ್ಲಿ ಬಳಸಲಾಗುತ್ತದೆ. ಸರ್ಕಾರದ ಹಲವು ಯೋಜನೆಗಳನ್ನು ರೈತರು ಪಡೆಯಲು ಬೆಳೆ ಸಮೀಕ್ಷೆ ಯೋಜನೆಯಡಿ ಬೆಳೆ ನಮೂದಾಗುವುದು ಕಡ್ಡಾಯವಾಗಿರುವುದರಿಂದ ರೈತರು ತಮ್ಮ ಜಮೀನಿನಲ್ಲಿ ಬೆಳೆ ವಿವರಗಳನ್ನು ತಾವೇ ಮೊಬೈಲ್ ಆಪ್ ಅಂದರೆ ಹಿಂಗಾರು ರೈತರ ಬೆಳೆ ಸಮೀಕ್ಷೆ 2021-22 ಎಂಬ ಆಪ್ ಮೂಲಕ ದಾಖಲಿಸಲು ಈ ಮೂಲಕ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಮತ್ತು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನ ಸಂಪರ್ಕಿಸಲು ಕೋರಲಾಗಿದೆ. ಇಂದಿನ ನೇಗಿಲ ಜಗಲಿ ಕಾರ್ಯಕ್ರಮ ಸರಣಿಯಲ್ಲಿ ಬೆಳೆ ಸಮೀಕ್ಷೆ ಕುರಿತು ಮಾತುಕತೆ. ಗಿರ್ಜಕ್ಕ, ರಾಗಿ ತೂರ್ತಿದ್ಯಾ? ರಾಗಿ ಬಾಳ ಚಲೋ ಬಂದಂಗೈತೆ, ರಾಶಿ ದೊಡ್ಡದೈತೆ. ಹ್ಞೂ ಬಾಲಕ್ಷ್ಮಕ್ಕ, ಈ ಸಲ ಇರೋ ಓಟು ಹೊಲಕ್ಕೂನು ರಾಗಿನ ಬಿತ್ತಿದ್ವಿ. ಈ ಸಲ ಫಸ್ಲೂ ಚಲೋ ಬಂದತ್ ಕಣವ್ವ. ಇವತ್ತು ಗಾಳಿನೂ ಚಲೋ ಬೀಸ್ತಿತ್ತಲ್ಲ, ಒಂಚೂರು ರಾಗಿ ತೂರೋಣ ಅಂತ ತೂರ್ತಿದ್ದೆ ನೋಡು. ಓ ಹೌದೇನು, ಅಷ್ಟು ಹೊಲಕ್ಕೂ ರಾಗಿ ಹಾಕಿದ್ದೆ? ಮೆಕ್ಕೆಜೋಳ ಹಾಕಿಲ್ಲೇನು? ಇಲ್ಲ ಲಕ್ಷ್ಮಕ್ಕ, ಈ ಸಲ ಮೆಕ್ಕೆಜೋಳ ಏನು ಹಾಕಿಲ್ಲ ನೋಡು. ಓಟು ಹೊಲಕ್ಕೂ ರಾಗಿನ ಬಿತ್ತಿದ್ದೀವಿ. ಈ ರಾಗಿಗೆ ಖರ್ಚುನೂ ಕಡಿಮೆ, ಹಂಗೆ ಓಸಲ ನಮಗೆ ಬಾಳ ಚಲೋ ರೇಟ್ ಬಂದಿತ್ತವ. APMC ಹೋಗಿ ಮಾರ್ ಬಂದಿದ್ವಿ, ಅದಕ್ಕೆ ಅಷ್ಟು ಹೊಲಕ್ಕೂ ರಾಗಿನ ಬಿತ್ತೀವಿ. ಓ ನೀನ್ ಓಸಲ APMC ಮಾರಿದ್ದೇನು? ನಾವ್ ಒಂದ್ ಸ್ವಲ್ಪ ಹಾಕಿದ್ವವ, APMC ಮಾರಣ ಅಂತ ಹೋದ್ರೆ ತಗೊಳ್ಳೇ ಇಲ್ಲ ಅಲ್ಲಿ. ಯಾಕ್ ಲಕ್ಷ್ಮಕ್ಕ, ನಮ್ದೆಲ್ಲ ತಗೊಂಡ್ರಲ್ಲ, ನಾವ್ ಅಲ್ಲೇ ಮಾರಿದ್ವಪ್ಪ. ಹೌದಾ, ಅದೆಂತದೋ ಬೆಳೆ ಸಮೀಕ್ಷೆ ಅಂತಪ್ಪ, ಅದ್ರಾಗೆ ರಾಗಿ ಬೆಳೆ ತೋರಿಸ್ತಿಲ್ಲ ಅಂತೇಳಿ ತಗೊಳ್ಳಿಲ್ಲ. ಓ ಹಿಂಗಾತನ, ನಮ್ಗುನು ಹೋದರ್ಷ ಈ ವಿಷಯನ ಗೊತ್ತಿರ್ಲಿಲ್ಲವಾ. ಹೋದ್ಸಲ ನಮ್ ಕೃಷಿ ಅಧಿಕಾರಿಗಳು ನಮ್ ಊರಿಗೆ ಬಂದಿದ್ರಲ್ಲ, ಅವಾಗ ಈ ವಿಷಯದ ಬಗ್ಗೆ ತಿಳಿಸಿದ್ರು. ನಾನು ಬಂದು ನಮ್ ಹುಡ್ಗಂಗ್ ಹೇಳ್ದೆ, ಅವನ ಜಮೀನಿಗೆ ಹೋಗಿ ಅದ್ ಮೊಬೈಲ್ನಾಗ ಏನೋ ಮಾಡಿದ್ನವ. ಹೌದೇನ್ ಗಿರ್ಜಕ್ಕ, ನಾನು ನಮ್ ಕೃಷಿ ಅಧಿಕಾರಿಗಳ ಹತ್ರ ಹೋಗಿ ತಿಳ್ಕೊಂಬರ್ತೀನಿ ಈ ಬೆಳೆ ಸಮೀಕ್ಷೆ ಹೆಂಗ್ ಮಾಡೋದು ಅಂತ. ನಡಿ ಲಕ್ಷ್ಮಕ್ಕ, ನಾನು ಬರ್ತೀನಿ, ನಾನು ಇನ್ನೊಂಚೂರು ತಿಳ್ಕಂತೀನಿ ಪೂರ್ತಿಯಾಗಿ. ನಮಸ್ಕಾರ ಗಿರ್ಜಕ್ಕ, ಲಕ್ಷ್ಮಕ್ಕ, ಏನ್ ನಮ್ ಕಡೆ ಬಂದಿದ್ದೀರಾ? ನಮಸ್ಕಾರ ಸರ್. ಅದೇ ಸರ್, ನಮ್ ಲಕ್ಷ್ಮಕ್ಕ ಈ ಬೆಳೆ ಸಮೀಕ್ಷೆ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಿದ್ಲು, ಹಂಗಾಗಿ ತಿಳ್ಕೊಂಡು ಹೋಗೋಣ ಅಂತಂದು ಇಬ್ರು ಈ ಕಡೆನೆ ಬಂದ್ವಿ. ಓ ಹೌದಾ, ಒಳ್ಳೇದಾಯ್ತು. ಈಗ 2021-22 ಸಾಲಿನಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಬೆಳೆ ಸಮೀಕ್ಷೆ ಕಾರ್ಯ ನಮ್ ದಾವಣಗೆರೆ ಜಿಲ್ಲಾದ್ಯಂತ ಆರಂಭ ಆಗಿದೆ. ಕಳೆದ ಬಾರಿಯಂತೆ ಈ ಬಾರಿನೂ ಸಹ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ರೈತರು ಸ್ವತಃ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಯ ವಿವರಗಳನ್ನ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ. ದಾವಣಗೆರೆ ಜಿಲ್ಲೆಯ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದಂತಹ ಬೆಳೆಯ ವಿವರಗಳನ್ನು ದಾಖಲಿಸಲು ಹಿಂಗಾರು ರೈತರ ಬೆಳೆ ಸಮೀಕ್ಷೆ 2021-22 ಈ ಹೆಸರಿನ ಮೊಬೈಲ್ ಆ್ಯಪ್ನನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ. ಮೊಬೈಲ್ ಆ್ಯಪ್ ಬಳಕೆ ಮಾಡುವ ರೀತಿಯನ್ನು ರೈತರಿಗೆ ತಿಳಿಸಲು ಪ್ರತಿ ಗ್ರಾಮದಲ್ಲಿ ನುರಿತ ಖಾಸಗಿ ನಿವಾಸಿಗಳನ್ನ ನೇಮಿಸಲಾಗಿದೆ, ಅವರ ಸಹಕಾರನ ನೀವು ಪಡೆಯಬಹುದು. ಓ ಬಹಳ ಚಲೋ ಆಯ್ತು ನೋಡ್ರಿ ಸರ್. ನಮ್ ಗಿರ್ಜಕ್ನು ಆಗ್ಲೇ ಹೇಳಿದ್ಲು, ಅವ್ರ ಹುಡುಗ ಏನೋ ಮಾಡಿದ್ನಂತೆ ಬೆಳೆ ಸಮೀಕ್ಷೆ ಹೋದ್ ಸಾರಿ. ಆದ್ರೆ ನನ್ಗೆ ಒಂಚೂರು ಹೇಳ್ಕೊಡಿ ಸರ್, ಹೆಂಗ್ ಮಾಡೋದು ಅಂತ ಅದನ್ನ. ಲಕ್ಷ್ಮಕ್ಕ, ಅದಕ್ಕೆ ನೀವು ಮೊದಲು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಹಿಂಗಾರು ರೈತರ ಬೆಳೆ ಸಮೀಕ್ಷೆ 2021-22 ಈ ಒಂದು ಮೊಬೈಲ್ ಆ್ಯಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಂತರ ರೈತರ ಆಧಾರ್ ಕಾರ್ಡ್ನ QR ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆಧಾರ್ ವಿವರ ಮತ್ತು ಮೊಬೈಲ್ ನಂಬರನ್ನು ಅಲ್ಲಿ ನಮೂದಿಸಿ ಸಕ್ರಿಯಗೊಳಿಸಿ OTP ನಮೂದಿಸಬೇಕಾಗುತ್ತೆ. ನಂತರ ಮೊಬೈಲ್ ಆ್ಯಪ್ನಲ್ಲಿ ಮೊದಲು ಮಾಸ್ಟರ್ ವಿವರಗಳನ್ನ ಡೌನ್ಲೋಡ್ ಮಾಡಿಕೋಬೇಕಾಗುತ್ತೆ. ನಂತರ ತಮ್ಮ ಜಮೀನಿನ ಸರ್ವೆ ನಂಬರ್ಗಳನ್ನು ಆ್ಯಪ್ಗೆ ಸೇರಿಸಿಕೊಳ್ಳಬೇಕಾಗುತ್ತೆ. ಮುಂದಿನ ಹಂತದಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರಗಳನ್ನ ದಾಖಲಿಸಬೇಕಾಗುತ್ತೆ. ಈ ಹಂತದಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ಪಾಳು ಬಿದ್ದಿರುವ ಪ್ರದೇಶಗಳು, ಕಟಾವಾದಂತಹ ಪ್ರದೇಶ, ಕೃಷಿಯೇತರ ಬಳಕೆಗೆ ಅಂದರೆ ಕೊಟ್ಟಿಗೆ, ಕೃಷಿ ಹೊಂಡ, ಮನೆ, ಇತರೆ ಬಳಕೆಯಾದಂತಹ ಪ್ರದೇಶದ ವಿವರಗಳನ್ನೂ ಸಹ ದಾಖಲಿಸಬೇಕಾಗುತ್ತೆ. ರೈತರು ತಾವು ಬೆಳೆದ ಪ್ರತಿ ಬೆಳೆಯ ವಿಸ್ತೀರ್ಣದ ಜೊತೆಗೆ ಪ್ರತಿ ಬೆಳೆಯ 2 ಛಾಯಾಚಿತ್ರಗಳನ್ನು ತೆಗೆದು ಅಪ್ಲೋಡ್ ಮಾಡಬೇಕಾಗುತ್ತೆ. ಹೀಗೆ ಅಪ್ಲೋಡ್ ಮಾಡಲಾದ ಮಾಹಿತಿಯನ್ನು ಪ್ರತಿ ಗ್ರಾಮಕ್ಕೆ ನೇಮಿಸಲಾದ ಸರ್ಕಾರಿ ಅಧಿಕಾರಿಗಳು ಅಂದರೆ ಮೇಲ್ವಿಚಾರಕರು ಅದನ್ನು ಪರಿಶೀಲಿಸಿ ಅನುಮೋದಿಸುತ್ತಾರೆ. ಈ ಸಂದರ್ಭದಲ್ಲಿ ರೈತರು ದಾಖಲಿಸಿದ ಬೆಳೆ ವಿವರಕ್ಕೂ ಛಾಯಾಚಿತ್ರಕ್ಕೂ ತಾಳೆಯಾಗದ ಸಂದರ್ಭದಲ್ಲಿ ಮೇಲ್ವಿಚಾರಕರು ಅಂತಹ ಮಾಹಿತಿಯನ್ನು ತಿರಸ್ಕರಿಸಿ ಮರು ಸಮೀಕ್ಷೆಗೆ ಖಾಸಗಿ ನಿವಾಸಿಗಳಿಗೆ ಕಳಿಸ್ತಾರೆ. ಓ ಸಾಹೇಬ್ರೆ, ಇಷ್ಟೊಂದೆಲ್ಲ ಆಯ್ತಾ? ಇಷ್ಟೆಲ್ಲ ನೆನಪಿರಲ್ಲ, ಒಂಚೂರು ಬರೆದ್ಕೊಡ್ರಿ ಸರ್ ಹಾಳೆಗೆ. ಲಕ್ಷ್ಮಕ್ಕ, ತಗೋ ಇಲ್ಲಿ ಪಾಂಪ್ಲೆಟ್ ಇದೆ, ಇದರಲ್ಲಿ ವಿವರವಾಗಿ ನಾನು ಹೇಳಿದಂತಹ ಮಾಹಿತಿನ ನೀಡಲಾಗಿದೆ. ಇದನ್ನು ಒಂದ್ಸಲ ಓದ್ಕೋ, ನಿನಗೆಲ್ಲ ಗೊತ್ತಾಗುತ್ತೆ. ಹ್ಞೂ, ಕೊಡ್ರಿ ಸರ್. ನನ್ನ ಮಗಗೆ ಹೇಳಿದ್ರೆ ಓದ್ತಾನವನು, ಓದಿ ಮಾಡ್ತಾನೆ. ಸಾಹೇಬ್ರೆ, ಅವಾಗಲೇ ಏನೋ ಹೇಳ್ತಾ ಇದ್ರೆ, ಏನೋ ವಿವಿಧ ಬೇರೆ ಬೇರೆ ಬೆಳೆನೆಲ್ಲ ಬೆಳೆದ್ರೆ ಅದರದ್ದು ಎಲ್ಲ ಎರಡೆರಡು ಫೋಟೋ ತೆಗೆದು ಅಪ್ಲೋಡ್ ಮಾಡ್ರಿ ಅಂತಂದು. ಹಂಗಂದ್ರೆ ಏನು ಸಾಹೇಬ್ರೆ, ಹಂಗಾರೆ ನಾವು ಬೇರೆ ಬೇರೆ ಬೆಳೆನ ಒಂದೇ ಜಮೀನಿನಲ್ಲಿ ಬೆಳೆದ್ವಿ ಅಂದ್ರೂ ಎಲ್ಲ ಬೆಳೆನೂ ದಾಖಲಿಸ್ಬೋದಾ ಇದರಲ್ಲಿ? ಹ್ಞೂ ಗಿರ್ಜಕ್ಕ, ಉದಾಹರಣೆಗೆ ನಿಮ್ಮ ಜಮೀನಿನಲ್ಲಿ ಮೆಕ್ಕೆಜೋಳ ಬೆಳೆದಿರ್ತೀರಾ, ಶೇಂಗಾ ಬೆಳೆದಿರ್ತೀರಾ, ಬೇರೆ ಬೇರೆ ಬೆಳೆಗಳನ್ನೂ ಬೆಳೆದಿರ್ತೀರಾ. ಅಂತಹ ಸಂದರ್ಭದಲ್ಲಿ ಪ್ರತಿ ಬೆಳೆಯ ಮಾಹಿತಿಯನ್ನು ಕೂಡ ನೀವು ಆ್ಯಪ್ನಲ್ಲಿ ನೀವು ದಾಖಲಿಸಬೇಕಾಗುತ್ತೆ. ನಂತರ ಪ್ರತಿ ಬೆಳೆಯ ಛಾಯಾಚಿತ್ರಗಳನ್ನ ತೆಗೆದು ಮೊಬೈಲ್ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಜಮೀನಿನಲ್ಲಿ ಎಷ್ಟು ತರಹದ ಬೆಳೆ ಬೆಳೆದಿರ್ತೀರೋ ಅಷ್ಟು ತರಹದ ಬೆಳೆಯ ಮಾಹಿತಿಯನ್ನು ಈ ಒಂದು ಮೊಬೈಲ್ ಆ್ಯಪ್, ಬೆಳೆ ಸಮೀಕ್ಷೆ ಮೊಬೈಲ್ ಆ್ಯಪ್ನಲ್ಲಿ ನೀವು ದಾಖಲಿಸಬೇಕಾಗುತ್ತೆ. ಸಾಹೇಬ್ರೆ, ನಾನು ಹೊಲದ ಬದಿಗೆಲ್ಲ ಶ್ರೀಗಂಧದ ಮರ ಹಾಕಿನಿ, ಅದನ್ನ ಹಾಕ್ಬೋದೇನ್ರಿ ಬೆಳೆ ಸಮೀಕ್ಷೆ? ಹ್ಞೂ ಲಕ್ಷ್ಮಕ್ಕ, ಅದನ್ನು ಕೂಡ ನೀವು ಮೊಬೈಲ್ ಆ್ಯಪ್ನಲ್ಲಿ ನೀವು ದಾಖಲಿಸಬಹುದು. ಹಂಗಾರೆ ಇದು ಭಾಳ ಚಲೋ ಆಯ್ತು ಬಿಡ್ರಿ ಸಾಹೇಬ್ರೆ. ಎಲ್ಲ ಬೆಳೆನೂ ನಾವು ದಾಖಲು ಮಾಡ್ಬೋದು ಅಂತಂದ್ರೆ ಬೇರೆ ಬೇರೆ ಬೆಳೆನ ಮಾರಾಟ ಮಾಡಕರೆ ಇಲ್ಲ ಬೆಳೆ ವಿಮೆ ಏನಾದರೂ ಕಟ್ಟಿದಾಗ ಏನು ತೊಂದರೆ ಆಗಲ್ಲ ನೋಡ್ರಿ ನಮಗೆ. ಭಾಳ ಉಪಯೋಗ ಸಾಹೇಬ್ರೆ. ಹಂಗೇನೆ ಈ ಸರ್ಕಾರದವರು ಮತ್ತೆ ಬೇರೆ ಬೇರೆ ಯಾವ್ದ್ಯಾವ್ದು ವಿಷಯಕ್ಕೆ ಈ ಮಾಹಿತಿನ ಬಳಸ್ಕೊಂತಾರೆ ಗಿರ್ಜಕ್ಕ? ಈ ಬೆಳೆ ಸಮೀಕ್ಷೆ ಮಾಹಿತಿನ ಸರ್ಕಾರದ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನಗಳಲ್ಲಿ ಬಳಸಲಾಗುತ್ತೆ. ಮುಖ್ಯವಾಗಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಲು ಉಪಯೋಗಿಸಲಾಗುತ್ತೆ. ಬೆಳೆ ವಿಮೆ ಯೋಜನೆಯಡಿ ಬೆಳೆ ವಿವರ ಪರಿಶೀಲಿಸಲು ಉಪಯೋಗಿಸಲಾಗುತ್ತೆ. NDRF, SDRF ಅಡಿಯಲ್ಲಿ ಪ್ರವಾಹ ಮತ್ತು ಬರಗಾಲ ಸಂದರ್ಭದಲ್ಲಿ ನೀಡುವಂತಹ ನಷ್ಟ ಪರಿಹಾರ ವಿತರಿಸಲು ಈ ಮಾಹಿತಿಯನ್ನು ಉಪಯೋಗಿಸಲಾಗುತ್ತೆ. ಬರ ಪರಿಹಾರ ಅಂತಂದ್ರೆ ಈಗ ಮಳೆ ಜಾಸ್ತಿ ಆಗಿ ಎಲ್ಲಾದ್ರೂ ಬೆಳೆ ನಷ್ಟ ಆಗಿರುತ್ತಲ್ಲ ಸಾಹೇಬ್ರೆ, ಅಂತ ಸಮಯದಾಗೂ ಈ ಮಾಹಿತಿಯನ್ನು ಉಪಯೋಗಿಸ್ಕೊಂತಾರ? ಹೋ ಗಿರ್ಜಕ್ಕ, ಪ್ರವಾಹ ಮತ್ತು ಬರಗಾಲ ಬಂದಂತಹ ಸಂದರ್ಭದಲ್ಲಿ ಏನ್ ನಷ್ಟ ಪರಿಹಾರ ಅಂತ ನೀಡ್ತಾರಲ್ಲ, ಆ ಪರಿಹಾರ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಈ ಬೆಳೆ ಸಮೀಕ್ಷೆ ಮಾಹಿತಿಯ ಆಧಾರದ ಮೇಲೇನೆ ಅರ್ಹ ಫಲಾನುಭವಿಗಳಿಗೆ ಪರಿಹಾರನ ನೀಡಲಾಗುತ್ತೆ. ಜೊತೆಗೆ ಕೃಷಿ, ತೋಟಗಾರಿಕೆ, ಸಾಂಖ್ಯಿಕ ಇಲಾಖೆ ಮತ್ತು ರೇಷ್ಮೆ ಇಲಾಖೆಗಳ ಬೆಳೆ ವಿಸ್ತೀರ್ಣ ವರದಿಯ ಕಾರ್ಯದಲ್ಲೂ ಕೂಡ ಇದನ್ನು, ಈ ಬೆಳೆ ಸಮೀಕ್ಷೆ ವರದಿನ ಉಪಯೋಗಿಸಲಾಗುತ್ತೆ. ಮತ್ತು ಬೆಳೆ ಕಟಾವು ಪ್ರಯೋಗಗಳನ್ನು ಕೈಗೊಳ್ಳಲು ಸಹ ಈ ಬೆಳೆ ಸಮೀಕ್ಷೆ ಮಾಹಿತಿ ಸಹಕಾರಿಯಾಗಿದೆ. ಬೆಳೆ ಮಾನದಂಡಗಳಿಗೆ ಅನುಗುಣವಾಗಿ ಕೃಷಿ, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಗಳ ಫಲಾನುಭವಿ ಆಧಾರಿತ ಯೋಜನೆಗಳ ಅನುಷ್ಠಾನಕ್ಕೂ ಕೂಡ ಇದು ಸಹಕಾರಿಯಾಗಿದೆ. ಜೊತೆಗೆ ಮುಖ್ಯವಾಗಿ ನಿಮ್ಮ ಪಹಣಿಯಲ್ಲಿ ಬೆಳೆ ವಿವರಗಳನ್ನು ದಾಖಲಿಸಲು ಈ ಬೆಳೆ ಸಮೀಕ್ಷೆ ಮಾಹಿತಿ ಸಹಕಾರಿಯಾಗಿದೆ. ಸಾಹೇಬ್ರೆ, ಈಗ ಬೆಳೆ ಪಹಣೆಗೆ ನಮ್ಮ ಗ್ರಾಮ ಲೆಕ್ಕಕ್ಕೆ ಹೇಳಿದ್ರೆ ಬರಕೊಡಲ್ಲೇನ್ರಿ ನಮ್ದು ಯಾವ ಬೆಳೆ ಅಂತ? ಲಕ್ಷ್ಮಕ್ಕ, ನಿಮ್ಮ ಒಂದು ಪಹಣಿಯಲ್ಲಿ ಬೆಳೆ ವಿವರಗಳನ್ನ ಬರಬೇಕು ಅಂದರೆ ಅದು ಬೆಳೆ ಸಮೀಕ್ಷೆಯಲ್ಲಿ ದಾಖಲಾದಂತಹ ಬೆಳೆ ವಿವರಗಳೇ ನಿಮ್ಮ ಪಹಣಿಯಲ್ಲಿ ಬರೋವಂಥದ್ದು. ಹೌದಾ ಸಾಹೇಬ್ರೆ? ಹೌದು. ಇವೆಲ್ಲವುಗಳ ಜೊತೆಗೆ ನೀವು ಬ್ಯಾಂಕ್ನಲ್ಲಿ ಅಥವಾ ವ್ಯವಸಾಯ ಸೇವಾ ಸಹಕಾರಿ ಸಂಘಗಳಲ್ಲಿ ನೀವು ಬೆಳೆ ಸಾಲ ಪಡೆಯುವ ಸಂದರ್ಭದಲ್ಲೂ ಸಹ ಬೆಳೆ ಪರಿಶೀಲನೆ ಮಾಡಲು ಈ ಬೆಳೆ ಸಮೀಕ್ಷೆ ಬೇಕೇ ಬೇಕು. ಓ, ಹಂಗಾದ್ರೆ ಈ ಮೊಬೈಲ್ ಆ್ಯಪ್ನಾಗ ಏನ್ ಬೆಳೆ ತೋರಿಸ್ತತಲ್ಲ ಆ ಬೆಳೆಗೆ ಸಾಲ ಕೊಡ್ತಾರೇನ್ರಿ ಸಾಹೇಬ್ರೆ? ಹ್ಞೂ ಗಿರ್ಜಕ್ಕ, ಹಂಗಾರೆ ಸರ್ಕಾರದ್ದು ಏನೇ ಸವಲತ್ತು ತಗೋಬೇಕು ರೈತರು ಅಂತಂದ್ರೆ ಬೆಳೆ ಸಮೀಕ್ಷೆಗೆ ನಾವು ಬೆಳೆದಿರೋ ಬೆಳೆ ದಾಖಲಾಗ್ಲೇಬೇಕು ಅನ್ನಂಗಾತಲ್ರಿ. ಹೌದು ಗಿರ್ಜಕ್ಕ, ಅದಕ್ಕೇನೆ ನಾನು ಹೇಳ್ತಿರೋದು, ಬೆಳೆ ಸಮೀಕ್ಷೆನ ನಿಮ್ಮ ಜಮೀನಿನಲ್ಲಿ ಬೆಳೆದಂತಹ ಬೆಳೆಯ ವಿವರಗಳನ್ನ ನೀವು ಬೆಳೆ ಸಮೀಕ್ಷೆಯಲ್ಲಿ ನೀವೇ ಖುದ್ದಾಗಿ ಮಾಡಬಹುದು. ಜೊತೆಗೆ ನಿಮಗೆ ಮಾಡಕ್ಕೆ ಅದು ಏನಾದರೂ ಕಷ್ಟ ಅನ್ಸಿದ್ರೆ ನಿಮ್ಮ ಊರಿನಲ್ಲಿ ನೇಮಿಸಲಾದಂತಹ ನುರಿತ ಖಾಸಗಿ ನಿವಾಸಿಗಳ ಒಂದು ಸಹಾಯವನ್ನು ಪಡೆದುಕೊಂಡು ನೀವು ಬೆಳೆದಿರುವಂತಹ ಬೆಳೆಯ ಮಾಹಿತಿಯನ್ನು ಈ ಬೆಳೆ ಸಮೀಕ್ಷೆ ಒಂದು ಮೊಬೈಲ್ ಆ್ಯಪ್ನಲ್ಲಿ ನಮೂದಿಸಬೇಕಾಗುತ್ತೆ. ಭಾಳ ಒಳ್ಳೆದಾಯ್ತು ಸಾಹೇಬ್ರೆ. ಹಂಗಾರೆ ಇವತ್ತೇನೆ ಹೋಗಿ ನಮ್ಮ ಹುಡ್ರಿಗೆ ಹೇಳಿ ನಮ್ಮ ಜಮೀನಾಗೆ ಬೆಳೆ ಸಮೀಕ್ಷೆ ಮಾಡಕ್ಕೆ ಹೇಳ್ತೀವಿ ನೋಡ್ರಿ. ಸಾಹೇಬ್ರೆ, ಎಲ್ಲರ ಹತ್ರನೂ ಈ ದೊಡ್ಡ ದೊಡ್ಡ ಫೋನ್ ಇರಂಗಿಲ್ಲ, ಅವಾಗ ಹೆಂಗೆ ಈ ಬೆಳೆ ಸಮೀಕ್ಷೆ ಮಾಡ್ಬೋದ್ರಿ? ಲಕ್ಷ್ಮಕ್ಕ, ಅಂಥ ಸಂದರ್ಭದಲ್ಲಿ ಈಗ ನಿಮ್ಮ ಹತ್ರ ಆ ಥರದ್ದು ಫೋನ್ಗಳು ಏನು ಇಲ್ಲ ಅಂದರೆ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರು ಅವ್ರ ಹತ್ರ ಆ ಥರ ಮೊಬೈಲ್ ಫೋನ್ಗಳು ಇದ್ದರೆ ಅವರ ಒಂದು ಮೊಬೈಲ್ ಫೋನಲ್ಲೇ ಕೂಡ ನೀವು ಈ ಬೆಳೆ ಸಮೀಕ್ಷೆನ ನೀವು ಮಾಡಬಹುದು. ಸಾಹೇಬ್ರೆ, ಈಗ ಅವರು ಏನಾದರೂ ಒಂದು ಸರಿ ಮಾಡಿದ್ರೆ ಅವ್ರ ಫೋನ್ನಾಗೆ ಮತ್ತು ಅವ್ರ ಹೊಲದ ಜಮೀನ್ದು ಏನಾದರೂ ಬೆಳೆ ಸಮೀಕ್ಷೆ ಮಾಡಬೇಕು.